ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಸಂವಾದವನ್ನು ನಡೆಸೋದಕ್ಕೆ, ಹಾಗೆಯೇ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕರೆ ಮಾಡಬೇಕಾದಂಥ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ನಮಸ್ಕಾರ ವಿನೋದ್. ನಮಸ್ತೆ ಸರ್. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸರ್. ಈಗ ನೋಡಿ, ನಾಳೆ ವಿಶ್ವ ರೇಡಿಯೋ ದಿನವನ್ನು ಆಚರಿಸಲಾಗ್ತಾ ಇದೆ. ಹೌದು, 13 February ವಿಶ್ವ ರೇಡಿಯೋ ದಿನ. ಮುಖ್ಯವಾಗಿ ವಿಶ್ವಸಂಸ್ಥೆಯವರು 1946 ಇದನ್ನು ಒಂದು ದಿನವನ್ನಾಗಿ ಆಚರಿಸೋದಕ್ಕೆ ಪ್ರಾರಂಭವಾಯಿತು. ಅಂದರೆ ರೇಡಿಯೋದ ಒಂದು ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗಿದೆ ಮತ್ತು ಇದರಿಂದ ಏನೆಲ್ಲ ಅನುಕೂಲಗಳು ಅನ್ನೋದನ್ನ ವಿಶ್ವಸಂಸ್ಥೆ ಮನಗಂಡು ಅದನ್ನು ಪ್ರಾರಂಭ ಮಾಡಿತು. ಅದು ಮುಂದುವರಿತಾ ಬರ್ತಾ ಇದೆ. ವಿಶೇಷವಾಗಿ ಇದು ಕಡಿಮೆ ಖರ್ಚಿನ ಮಾಧ್ಯಮ ಅಂತ ಹೇಳ್ಬೋದು. ಎಲ್ಲ ಮಾಧ್ಯಮಗಳಲ್ಲಿ ಒಂದು ಏನಾದರೂ ವ್ಯತ್ಯಯ ಉಂಟಾದರೂ ಕೂಡ ಇದನ್ನು ನಾವು ಬಳಸ್ಕೋಬಹುದು. ಈಗ ಕೊಡಗಿನಲ್ಲೇ ಅದಕ್ಕೆ ಒಂದು ಸಾಕ್ಷಿ ಕೂಡ ಇದೆ. ಹೇಗೆ 2018 ಹೆಚ್ಚು ಮಳೆ ಬಂದು ಪ್ರಕೃತಿ ವಿಕೋಪ ಉಂಟಾದಾಗ ರೇಡಿಯೋದ ಮೂಲಕ ಸಾಕಷ್ಟು ಸಂದೇಶಗಳನ್ನು ನೀಡೋದ್ರ ಮೂಲಕ ಜಿಲ್ಲಾಡಳಿತದ ಜೊತೆ ಕೈ ಜೋಡಿಸಿ ವಿಕೋಪ ನಿರ್ವಹಣೆಗೆ ಭಾಳ ಸಹಾಯ ಮಾಡಿದೆ ರೇಡಿಯೋ ಅಂತ ಹೇಳ್ಬೋದು. ಈ ವರ್ಷದ ವಿಷಯ ರೇಡಿಯೋ ಮತ್ತು ಹವಾಮಾನ ಬದಲಾವಣೆ ಅಂತ, 2025 ಒಂದು ವಿಷಯ. ಈಗ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟ ವಿಷಯವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ತೀವಿ. ಅದಕ್ಕೆ ಅನುಗುಣವಾದ ವಿಷಯ ಅಂತಲೇ ಹೇಳ್ಬೋದು. ಅಂದರೆ ಈಗ ಹವಾಮಾನ ಬದಲಾವಣೆ ಆಗ್ತಾ ಇದೆಯಲ್ಲ, ಇದಕ್ಕೆ ರೇಡಿಯೋವನ್ನು ಹೇಗೆ ಬಳಸ್ಕೋಬೋದು ಈ ಹವಾಮಾನ ಬದಲಾವಣೆಯನ್ನು ಒಂದು ಎದುರಿಸೋದಕ್ಕೆ ಅಂತಂದು ಬೇರೆ ಬೇರೆ ಸಂದೇಶಗಳನ್ನು ನಾವು ಈಗಾಗಲೇ ಪ್ರಸಾರ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಾಗಿ. ಅದು ವಿಶೇಷವಾಗಿ ಈ ಹವಾಮಾನ ಬದಲಾವಣೆಗೆ ಹೆಚ್ಚು ಪ್ರಭಾವಿತವಾಗ್ತಾ ಇರುವಂಥ ಕ್ಷೇತ್ರ ಅಂದರೆ ಕೃಷಿ ಕ್ಷೇತ್ರನೇ. ಹೌದು, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ನಾವು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಕಳೆದ ವರ್ಷ ನೋಡಿ, ಜನವರಿನಲ್ಲಿ ಮಳೆ ಬಂದು ಸ್ವಲ್ಪ ಈ ಕಾಫಿ ಬೆಳೆಗೆ ಸಾಕಷ್ಟು ಸ್ವಲ್ಪ ತೊಂದರೆನೂ ಆಯಿತು. ಆ ಸಂದರ್ಭದಲ್ಲಿ ನಾವು ಕೆಲವು ಕಾಫಿ ಮಂಡಳಿಯ ಒಂದು ಸಂದೇಶಗಳನ್ನು ಕೂಡ ಪ್ರಸಾರ ಮಾಡಿದ್ವಿ. ಈ ಒಂದು ಎಲ್ಲ ಮಹತ್ವವನ್ನು ತಿಳಿಸುವಂಥ ಉದ್ದೇಶದಿಂದ ವಿಶ್ವ ರೇಡಿಯೋ ದಿನವನ್ನು ಆಚರಿಸಲಾಗ್ತಾ ಇದೆ. ಮತ್ತು ಆಕಾಶವಾಣಿ ಅಂತಂದರೆ 3 ಮುಖ್ಯವಾದ ಗುರಿಗಳಿದ್ದಾವೆ. ಒಂದು ಸುದ್ದಿ, ನ್ಯೂಸನ್ನು ಕೊಡುವಂಥದ್ದು. ಇನ್ನೊಂದು ಮಾಹಿತಿಯನ್ನು ಕೊಡುವಂಥದ್ದು. ಹಾಗೆಯೇ ಶಿಕ್ಷಣ ನೀಡುವಂಥದ್ದು ಅದರ ಮೂಲಕ. ಮತ್ತು ಮನೋರಂಜನೆ, ಇವೆಲ್ಲ ಇದರ ಮುಖ್ಯ ಉದ್ದೇಶಗಳು. ಜೊತೆಗೆ ನಮ್ಮ ಸಂಸ್ಕೃತಿ ಇದನ್ನು ಕೂಡ ಕಾಪಾಡಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಂದರೆ ನಮ್ಮ ಪಾರಂಪರಿಕವಾಗಿ ಬಂದಿರುವಂಥ ಸಾಹಿತ್ಯ, ಗೀತೆಗಳು ಇವನ್ನೆಲ್ಲ ಧ್ವನಿಮುದ್ರಣ ಮಾಡಿಕೊಂಡು ಪ್ರಸಾರ ಮಾಡೋದ್ರ ಮೂಲಕ, ವಿಶೇಷವಾಗಿ ನಮ್ಮ ಜನಪದ ಸಂಗೀತವನ್ನು ಇಲ್ಲಿ ಧ್ವನಿಮುದ್ರಣ ಮಾಡಿ ಪ್ರಸಾರ ಮಾಡ್ತಾ ಇದ್ದೀವಿ. ಒಂದು ನಮ್ಮ ಒಂದು ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗೋ ಒಂದು ಕೆಲಸನೂ ಕೂಡ ಆಕಾಶವಾಣಿ ಮೂಲಕ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಆದ್ದರಿಂದ ಎಲ್ಲ ನಮ್ಮ ಸಮಸ್ತ ಕೇಳುಗರಿಗೆ ವಿಶ್ವ ರೇಡಿಯೋ ದಿನದ ಶುಭಾಶಯಗಳು ಅಂತ ಹೇಳೋಣ. ಅದೇ ರೀತಿ ಬರುವ ಶನಿವಾರ 15 ಇದು ರೇಡಿಯೋ ಕಿಸಾನ್ ದಿವಸ್ ಅಂತ. ಈ ಕಿಸಾನ್ ವಾಣಿ ಅಂತಂದು ಭಾರತ ಸರ್ಕಾರದ ಒಂದು ಈಗ ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ಯಾರು? ಕೊಳಗದಾಳು ಗ್ರಾಮದಿಂದ ಚೀರಮ್ಮನ ವಾಣಿ ಚಂಗಮ್ಮಯ್ಯ. ವಾಣಿ ಬೋಪಯ್ಯನ ಚಂಗಮ್ಮಯ್ಯ. ಹೇಳಿ. ನಾನು ರೇಡಿಯೋ ರೇಡಿಯೋದ ಶುಭಾಶಯಗಳನ್ನು ಹೇಳ್ತೇನೆ. ಧನ್ಯವಾದಗಳು. ತಮಗೂ ಕೂಡ ವಿಶ್ವ ರೇಡಿಯೋ ದಿನದ ಶುಭಾಶಯ. ನಾನು ನಾಲ್ಕು ಗೋಡೆಗಳ ಮಧ್ಯೆ ಇದ್ದೆ ಸರ್, ಇದ್ದೇನೆ. ಇವತ್ತು ರೇಡಿಯೋದಿಂದಲೇ ಮುಂದುವರೆದಿದ್ದು. ನಾನು ರೇಡಿಯೋ ಕೇಳ್ತೇನೆ ಯಾವಾಗಲೂ. ರೇಡಿಯೋ ದಿನ ರೇಡಿಯೋ ಕೇಳೋದು ನನ್ನ ಹವ್ಯಾಸವಾಗಿದೆ. ಮುಖ್ಯವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನ ತಾವು ಕೇಳ್ತೀರಾ? ನಾನು ಬೇರೆ ಕಾರ್ಯಕ್ರಮ ಮಿಸ್ ಮಾಡಲ್ಲ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೇನೆ. ಪತ್ರ ಬರೀತೀನಿ, ಪತ್ರ ರೇಡಿಯೋ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ನಾ ಎಲ್ಲ ಮಂಗಳೂರು ಹಾಸನ ಎಲ್ಲ ರೇಡಿಯೋ ಕೇಳ್ತೇನೆ, ಮೈಸೂರು ಭಾಗವಹಿಸ್ತೇನೆ. ಸರಿ ಸರಿ. ಈಗ ಇಲ್ಲಿ ನಮ್ಮ ರೇಡಿಯೋ ಅಲ್ಲ, ಮಡಿಕೇರಿ ಆಕಾಶವಾಣಿನಲ್ಲಿ ಯಾವ ಕಾರ್ಯಕ್ರಮ ಕೇಳ್ತೀರಾ? ನಾನು ಮಡಿಕೇರಿ ಪತ್ರೋತ್ತರದಲ್ಲಿ ಕಾರ್ಯಕ್ರಮ ಕೇಳ್ತೇನೆ, ಎಲ್ಲ ಕಾರ್ಯಕ್ರಮನು ಕೇಳ್ತೀನಿ ನಾನು. ಸರಿ ಸರಿ ಸರಿ ಸರಿ. ಬೆಳಿಗ್ಗೆ 6 ಗಂಟೆಗೆ ಆನ್ ಮಾಡಿದ್ರೆ ಕಾರ್ಯಕ್ರಮ ಮುಗಿಯೋವರೆಗೂ ಕೇಳ್ತಾನೆ ಇರ್ತೇನೆ. ಓಹೋ, ರಾತ್ರಿವರೆಗೂ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು. ಇವರು ರೇಡಿಯೋ ಒಂದು ಅಭಿಮಾನಿಗಳು, ರೇಡಿಯೋದಿಂದ ಶುಭಾಶಯಗಳನ್ನು ಹೇಳಿದ್ದಾರೆ. ಅವ್ರಿಗೂ ಕೂಡ ನಾವು ಶುಭಾಶಯಗಳನ್ನು ಕೋರೋಣ. 15ನೇ ತಾರೀಕು ಶನಿವಾರ ರೇಡಿಯೋ ಕಿಸಾನ್ ದಿವಸ್ ಅಂತ. ಅಂದರೆ ಈ ನಮ್ಮ ಕಿಸಾನ್ ವಾಣಿಯನ್ನು ಒಂದು ಕಾರ್ಯಕ್ರಮ ಕೃಷಿರಂಗ ಅಂತ ಬರ್ತಾ ಇತ್ತು ಮೊದಲಿಂದ, ಮತ್ತು ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಾಲಯ ಒಂದು ರೀತಿ ಅದಕ್ಕೆ ಬೆಂಬಲವಾಗಿ ನಿಂತು ಅದಕ್ಕೆ ಸೌಲಭ್ಯಗಳನ್ನು ಕೊಟ್ಟು ಅದನ್ನು ಇನ್ನೂ ಹೆಚ್ಚು ಒಂದು ರೈತರಿಗೆ ಅನುಕೂಲವಾಗುವಂಥ ಒಂದು ರೀತಿಯಲ್ಲಿ ಪ್ರಸ್ತುತಪಡಿಸಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ. ನಮಸ್ಕಾರ. ನಮಸ್ಕಾರ. ನಾನು ಕುಶಲನಗರ ತಾಲೂಕು ಕಾಣಬೇಡಿ ಬೈಕಿನ ಗ್ರಾಮದಿಂದ ಚೋಮಣಿ ಅಂತಲೇ ಮಾತಾಡ್ತಿದ್ದೀನಿ ಸರ್. ಚೋಮಣಿ ಅವರು ಹೇಳಿ ಸರ್. ತಮ್ಮಿಂದ ಒಂದು ಎರಡು ಮಾಹಿತಿ ಬೇಕಾಗಿತ್ತು ಸರ್. ಏನಂತ ಹೇಳಿ ಚೋಮಣಿ ಅವರೇ. ನಾನು ಸ್ವಲ್ಪ ಗದ್ದೆನ ಹಡ್ಲಿ ಬಿಟ್ಟಿದ್ದೆ ಸರ್, ಅದ್ರಲ್ಲಿ ಸ್ವಲ್ಪ ಅಡಿಕೆ ಗಿಡ ಹಾಕಿದ್ದೀನಿ. ಅದರಲ್ಲಿ ಕೆಲವು ಗಿಡಗಳು ಈ ಗಣ್ಯರಿಗೆ ಪುಷ್ಪಗುಚ್ಛ ಕೊಡ್ತಲ್ಲ ಆ ತರ ಆಗಿದೆ ಸರ್. ಸುಳಿ ಬರ್ತಾ ಇಲ್ಲ, ಅದು ಅಲ್ಲೇ ನಿಂತೋಗಿದೆ ಸರ್, ಮುಂದಕ್ಕೆ ಬರ್ತಾನೆ ಇಲ್ಲ. ಅದೇ ಅದಕ್ಕೇನು ಸರ್, ಏನಾದ್ರು ನಿಮ್ಮ ಹತ್ರ ಏನಾದ್ರು ಇದು ಎತ್ತರ ಬರ್ತಾ ಇಲ್ಲ ಅಂತ ನೀರಿನ ಕೊರತೆ ಆದ್ರೂ ಕೂಡ ಆ ರೀತಿ ಸುಟ್ಕೊಳ್ಳುವಂತ ಚಾನ್ಸ್. ನೀರು ನೀರಿನ ಸೌಲಭ್ಯ ಇದೆಯಾ? ನೀರಿನ ಕೊರತೆ ಇಲ್ಲ ಸರ್. ಕೆಲವು ಗಿಡಗಳು ಮಾತ್ರ ಹಂಗಾಗಿದೆಯಾ? ಬಾಕಿ ಗಿಡಗಳು ಚೆನ್ನಾಗಿದೆ. ಒಂದು 4-5 ಗಿಡ ಸರ್, ಅದಕ್ಕೆ ಏನಾದ್ರೂ ಮೆಡಿಸಿನ್ಸ್ ಏನಾದ್ರು ಇದೆಯಾ ಅಂತ. ಇಲ್ಲ, ಮೆಡಿಸಿನ್ಸ್ 4-5 ಗಿಡ ಅಂತ ಅಂತಾದ್ರೆ ಮೋಸ್ಟ್ಲಿ ಅಲ್ಲಿ ಏನಾದ್ರೂ ಬಸ್ಸಿಗಲುವೆ ಒಂದು ನೀರು ನೀರು ಬಸ್ಸಿಗಲುವೆ ಎಲ್ಲ ಒಂದು 2-3 ಅಡಿ ಆಳದಲ್ಲಿ ಚರಂಡಿ ಮಾಡಿದ್ವಿ ಸರ್, ನೀರಿಲ್ಲ ಹಾಗೆ. ಎತ್ತರ ಆಗ್ತಾ ಇಲ್ಲ ಅದು. ಹೌದೌದು, ಅಲ್ಲಿಗೆ ಅಲ್ಲಿಗೆ ನಿಂತೋಗಿದೆ ಅದು. ಮುಂದೆ ಎತ್ತರ ಬೆಳೀತಾ ಇಲ್ಲ. ಹೌದು. ಹಳದಿ ಆಗಿದೆಯಾ ಎಲೆಗಳೇನಾದ್ರೂ? ಇಲ್ಲ, ಹಳದಿ ಎಲ್ಲಾ ಗಿಡದ ಈಗ ಬಿಸಿಲಲ್ಲ ಸರ್, ಹಳದಿ ಎಲ್ಲಾ ಗಿಡದಲ್ಲಿ ಆಗಿದೆ. ಅಲ್ಲ, ಈಗ ಕೆಲವು ಕಡೆ ಈ ಘಟ್ಟ ಪ್ರದೇಶದ ಕೆಳಗಡೆ, ನಿಮ್ದು ಕುಶಾಲನಗರ ಅಂತ ಅಂದ್ರಲ್ಲ? ಹೌದೌದು. ಕಾಣಬೇಕಿಲ್ಲ ಅಷ್ಟು, ನಮ್ ಬಯಲಸೀಮೆ ಹತ್ರ ಇಲ್ಲ ಸರ್, ಸ್ವಲ್ಪ ದೂರನೇ ಇದೆ, ನೀರಿನ ಪ್ರಾಬ್ಲಮ್ ಏನಿಲ್ಲ. ಅಲ್ಲಲ್ಲ, ಘಟ್ಟ ಪ್ರದೇಶದ ಕೆಳಗಡೆ ಸ್ವಲ್ಪ ಹಳದಿ ರೋಗ ಅನ್ನೋದು ಬಂದಿದೆ ಅಡಿಕೆಗೆ. ಅಲ್ಲಿ ಅದು ಒಂದು ಸಮಸ್ಯೆ ಇದೆ. ಅದು ಅದು ಏನಾದ್ರೂ ಇದೆಯೋ ಇಲ್ಲೂ ಕಾಣಿಸ್ಕೊಳ್ತು ಹೇಗೆ ಅನ್ನೋದು ಒಂದು ಅನುಮಾನ ಅನ್ಸುತ್ತೆ. ಮತ್ತೇನು ಕೆಲವು ಗಿಡಗಳಿಗೆ ಮಾತಾಗಿರೋದ್ರಿಂದ ಬೇರಿಗೆ ಏನಾದ್ರು ಸಮಸ್ಯೆ ಆದಾಗ ಅಥವಾ ಬೇರಿಗೆ ಪೆಟ್ಟಾದ್ರಿಂದ ಅದು ಕುಂಠಿತ ಆಗಿರೋಕ್ಕೂ ಸಾಧ್ಯತೆ ಇರುತ್ತೆ. ಒಂದು ನಾವು ಹೇಳೋದು ಏನು ಅಂತಂದ್ರೆ, ಬಸಿ ಒಂದು ನೀರು ಬಸಿಯುವ ಒಂದು ಸಮಸ್ಯೆ ಇದ್ರೇ ಆ ರೀತಿ ಆಗುತ್ತೆ, ಎತ್ತರ ಬೆಳೆಯಲ್ಲ. ಮತ್ತೆ ಬೇರು ಹುಳುಗಳ ಸಮಸ್ಯೆನೂ ಕೂಡ ಕಾರಣ ಆಗುತ್ತೆ. ವಿಶೇಷವಾಗಿ ಈಗ ಈ ಬೇರೆ ಬೇರೆ ಬೆಳೆಗಳ ಬೇರುಗಳನ್ನ ಕಡಿಯುವಂತ ಹುಳುಗಳು ಕೂಡ ಈ ಅಡಕೆಗೆ ಹೆಚ್ಚು ಬರ್ತವೆ. ಮಲೆನಾಡಿನಲ್ಲಿ ಶಿವಮೊಗ್ಗ ಕಡೆ ಸ್ವಲ್ಪ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಅದ್ರ ಕಡೆನು ಒಂದ್ಸರಿ ಒಂದು ಗಮನ ಕೊಡಿ ಚೋಮಣಿ ಅವರು. ಅದು ಅಂದ್ರೆ ಸರ್ ನನಗೆ ಒಂದು ಮೂರು ಹಸುಗಳಿದೆ ಸರ್, ಹಾಲು ಕರೀಲಿಕ್ಕೆ ಸ್ವಲ್ಪ ಗಂಟಲಾದೆ ಹಾಲು ಕರಿಬಹುದು, ಹೆಂಚಿಗೆ ಕಷ್ಟ ಆಗುತ್ತೆ ಸರ್. ಹಾಲು ಕರೀಲಿಕ್ಕೆ ಏನಾದ್ರು ಮಿಷಿನ್ಗಳು ಏನಾದರೂ ಸಬ್ಸಿಡಿ ರೂಪದ್ರೆ ಸಿಕ್ಬೋದಾ ಸರ್? ಹಾ ಹೌದು, ಅದಕ್ಕೆ ಅವಕಾಶ ನಿಮ್ಮ ಸಂಘಕ್ಕೆ ಏನಾದರೂ ನೀವು ಹಾಕ್ತಾ ಇದ್ದೀರಾ? ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ ಚೋಮಣಿಯವ್ರದ್ದು. ಈಗ ಒಂದು ಇವರು ತಮ್ಮ ಸಮೀಪದ ಪಶುಸಂಗೋಪನಾ ಇಲಾಖೆಯ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸ್ಬೋದು. ಅದು ಯಾಕೆಂದರೆ ಈಗ ಯಾಂತ್ರೀಕರಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಒಂದು ಏನಾದರೂ ಹಾಲು ಕರೆಯುವಂಥ ಯಂತ್ರ ಸಣ್ಣ ಪ್ರಮಾಣದ್ದು. ಅಂದರೆ ಕೊಡಗು ಜಿಲ್ಲೆಗೆ ನೇರವಾಗಿ ಯಾವುದೇ ಸಬ್ಸಿಡಿ ಮಟ್ಟದಲ್ಲಿ ಕೊಟ್ಟಿಲ್ಲ, ಇಲಾಖೆ ಥ್ರೂ ಅವರಿಗೆ ವಿಶೇಷ ಅನುದಾನದಲ್ಲಿ ಸಿಕ್ಕಿದ್ರೂ ಅವರು ಪ್ರಯತ್ನ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಮತ್ತೆ ಈ ಹಾಲಿನ ಸಂಘಗಳ ಮೂಲಕನೂ ಪ್ರಯತ್ನ ಮಾಡ್ಬೋದು ಅನ್ಸುತ್ತೆ. ಆ ಸಂಘಗಳ ಒಂದು ಕೆಲವು ಕಡೆ ಹಚ್ಚುವ ಯಂತ್ರಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಹಲೋ, ಚೋಮಣಿಯವರು ಮತ್ತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ, ಹೇಳಿ ಚೋಮಣಿಯವರೇ. ಅದೇ ಸರ್, ನಮ್ಮಲ್ಲಿ ಹತ್ತಿರದಲ್ಲಿ ಸಂಘ ಇಲ್ಲ ಸರ್, ನಾವು ಗುಡ್ಡೆ ಹೊಸರು ಅಂತ ಒಂದು ಜಾಗ ಇದೆ, ಅಲ್ಲಿಗೆ ಹೋಗಿ ವಿಚಾರಣೆ ಮಾಡ್ಬೇಕಾಗ್ತದೆ ಸರ್. ಗುಡ್ಡೆ ಹೊಸರು? ಹೌದು. ಅದೇ ಅಲ್ಲಿ ಅನ್ಸರಿ ವಿಚಾರಿಸಿ, ಅದು ಸಂಘದ ಮೂಲಕ ಆದ್ರೂ ಆಗ್ಬೋದು ಅಥವಾ ಇಲಾಖೆ ಮೂಲಕ. ಎಷ್ಟು ಹಸುಗಳಿದಾವೆ ನಿಮ್ದು? ಈಗ ಮೂರಿದೆ ಸರ್. ಮೂರು ಕರೀತಾ ಇದ್ದಾವೆ? ಆದ್ರೆ ಕೆಲವು ಹಸುಗಳು ಮೊಲೆ ಸ್ವಲ್ಪ ಗಟ್ಟಿ ಸ್ವಲ್ಪ ಕಷ್ಟ ಆಗುತ್ತೆ. ಹೌದೌದು, ಅದಕ್ಕಿಂತ ನಿಮ್ಮ ಹತ್ರ ಒಂದು ಸಲಹೆ ಕೇಳಿದೀನಿ ಸರ್. ಏನಾದ್ರೂ ಇಲ್ಲ, ಮಿಷಿನ್ಗಳಿದಾವೆ, ಅದನ್ನ ಯಂತ್ರಗಳಿದಾವೆ, ಹಾಲು ಕರೆಯುವಂತ ಯಂತ್ರಗಳಿದಾವೆ, ಅದನ್ನ ನೀವು ಅಲ್ಲಿ ವಿಚಾರಿಸಿ ಒಂದ್ಸರಿ, ಪಶು ವೈದ್ಯಕೀಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಮಾತಾಡಿದ್ರೆ ಒಳ್ಳೇದು. ನಿಮ್ದು ಯಾವ್ದು ಪಶು ಆಸ್ಪತ್ರೆ ಹತ್ರದಲ್ಲಿ? ಸುಂಟಿಕೊಪ್ಪ ಇದೆ ಸರ್. ಸುಂಟಿಕೊಪ್ಪ ಇದೆಯಾ? ಹಾ, ಅಲ್ಲಿ ವಿಚಾರಿಸಿ, ಅಲ್ಲೇ ವಿಚಾರಿಸಿದ್ರೆ ಅವ್ರನ್ನೇ ಸಂಪರ್ಕಿಸಿದ್ರೆ ಒಳ್ಳೇದು. ಅದೇನಾದ್ರೂ ಅನುದಾನ ಸ್ವಲ್ಪ ಸಹಾಯಧನ ಏನಾದ್ರು ಸಿಗ್ಬೋದೇನೋ ಅಂತ ಕೇಳಿ. ಯಾಕೆಂದ್ರೆ ಇವು ಯಾವ್ದು ಎಚ್ ಎಫ್ ಅಲ್ಲ, ಎಚ್ ಎಫ್ ಎಸ್ ಹುಳ ಅವು. ಎಷ್ಟು ಲೀಟ್ರ್ ಹಾಲು ಕೊಡ್ತವೆ ಅವು? ಒಂದು ಒಂದ್ಸರಿ ಅಷ್ಟೆಷ್ಟು ಲೀಟ್ರ್ ಹಾಲು ಕೊಡುತ್ತೆ? ಒಟ್ಟು ಎಷ್ಟು ಲೀಟ್ರ್ ಬರ್ಬೋದು? ಹೌದೌದು, ಯಾಕಂದ್ರೆ ಹೆಚ್ಚು ಹಾಲು ಕೊಡೋದ್ರಿಂದ ಅದಕ್ಕೆ ಶ್ರಮದಾಯಕನೇ ಅಂತ ಹೇಳ್ಬೋದು. ಅದನ್ನ ಒಂದು ಸಮಾಲೋಚನೆ ಮಾಡಿ ಚೋಮಣಿ ಅವರು. ನಿಮ್ಮ ಪಶು ಸರಿ ಸರಿ, ನಿಮ್ಮ ನಂಬರ್ 94 80 5 2 1 7 0. ಸರಿ ಸರಿ, ಈ ಒಂದು ಸಂಖ್ಯೆಗೆ ಮಾಹಿತಿ ನೀಡ್ತೀನಿ ನಾನು ಚೋಮಣಿ. ಧನ್ಯವಾದಗಳು, ಧನ್ಯವಾದಗಳು ಚೋಮಣಿ ಅವರೇ. ಈಗ ಮುಖ್ಯವಾಗಿ ವಿನೋದ್, ನಾವೀಗ ಮಾತಾಡ್ತಾ ಇದ್ವಿ ಚೋಮಣಿಯವರ ಒಂದು ಜೊತೆ. ಈಗ ಗದ್ದೆಗಳಲ್ಲಿ ಅಡಿಕೆ ಬೆಳೆಯೋದ್ರಿಂದ ಒಂದು ಬೇರುಗಳಿಗೆ ಒಂದು ಗಾಳಿ ಆಡೋ ವ್ಯವಸ್ಥೆಗೆ ಸಮಸ್ಯೆ ಆಗುತ್ತೆ. ಹೌದು, ವಿಶೇಷವಾಗಿ ಬೇರುಗಳು ಕತ್ತರಿಸುವಂಥ ಸಾಧ್ಯತೆಯೂ ಇರುತ್ತೆ. ಕೆಲವು ರೋಮ್ ಬೇರುಗಳು ಇವೆಲ್ಲ ಇರ್ತವಲ್ಲ, ಯಾಕೆಂದ್ರೆ ಗಟ್ಟಿ ಆಗುತ್ತಲ್ಲ ಜಮೀನು. ಹೌದು, ಮತ್ತೆ ಮಳೆಗಾಲದಲ್ಲಂತೂ ನೀರು ನಿಂತು ಒಂಥರ ರೀತಿ ಉಸಿರಾಡೋಕ್ಕೂ ತೊಂದರೆ ಆಗುತ್ತೆ, ಅದೊಂದು ಸಮಸ್ಯೆ ಇದೆ. ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ, ಅವರು ಅದು ಹಲೋ, ದೂರವಾಣಿ ಸಂಪರ್ಕದ ಉಂಟಾಗ್ತಾ ಇಲ್ಲ, ಮತ್ತೊಂದು ಸರಿ ನೋಡೋಣ. ಈಗ ಅದು ಮುಖ್ಯವಾಗಿ ಬೇರುಗಳಿಗೆ ಸಮಸ್ಯೆ ಹಂಗೆ ಕಾಣುತ್ತೆ. ಅದು ಬೇರುಗಳ ಉಸಿರಾಟಕ್ಕೊಂದು ಸಮಸ್ಯೆ ಆಗ್ಬೋದು, ಅಥವಾ ಅದು ಗಟ್ಟಿಯಾದಾಗ ಬೇರುಗಳು ಕೂಡ ತುಂಡಾಗ್ಬೋದು. ಒಂದು ಮುಖ್ಯವಾಗಿ ಬೇರಿನ ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ, ಅದು ಜೇಡಿ ಮಣ್ಣು ಇದೆಲ್ಲ ಇರೋದ್ರಿಂದ ಅದು ಇದಾಗುತ್ತೆ. ಕೆಲವು ಕಡೆ ಅಡಿಯಲ್ಲಿ ಕಲ್ಲಿದ್ದಾಗಲೂ ಕೂಡ, ಕಲ್ಲಿದ್ದಾಗಲೂ ಅದು ಮೇಲ್ಗಡೆ ಹೋಗಕ್ಕಾಗಲ್ಲ, ಯಾಕಂದ್ರೆ ಅಡ್ಡ ಬಂದ್ಬಿಡುತ್ತಲ್ಲ. ಅದೊಂದು ಎಲ್ಲ ಚೆನ್ನಾಗಿದ್ದಾಗ ನಾಕೆ ನಾಲ್ಕು ಇರೋದ್ರಿಂದ ಆ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಕೆಳಗಡೆ ಒಂದು ಬಹಳ ಗಟ್ಟಿಯಾದಂತ ಒಂದು ಪದರ ಇದ್ರೂ ಇರ್ಬೋದು. ಮತ್ತೆ ಮಲೆನಾಡಿನಲ್ಲಿ ಈ ಸಮಸ್ಯೆ, ಬೇರು ಹುಳುಗಳ ಸಮಸ್ಯೆ ಇದೆ. ಹೌದು, ಅದು ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಅವು ಅದನ್ನ ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಬೇರು ಹುಳುಗಳನ್ನು ಬಹಳ, ಅದು ಅವು ಏನು, ಗಂಡು ಹೆಣ್ಣುಗಳು ಈ ಮೊದಲ ಮಳೆ ಬಂದ ದಿನದ ರಾತ್ರಿ ಹೊರಗಡೆ ಬರ್ತವೆ ಬೇರು ಹುಳುಗಳು. ಹೊರಗಡೆ ಬಂದು ಗಂಡು ಹೆಣ್ಣು ಸೇರಿದ ಮೇಲೆ ಅದು ಮೊಟ್ಟೆ ಇಟ್ಬಿಡುತ್ತೆ. ಮೊಟ್ಟೆ ಇಟ್ಬಿಟ್ಟು ಮತ್ತೆ ಅವು ಮೊಟ್ಟೆಗಳೆಲ್ಲ ಒಡೆದ ಮೇಲೆ ಮತ್ತೆ ಅವು ಮರಿಗಳು ಏನು ಬರ್ತವಲ್ಲ, ಗಂಡು ಹೆಣ್ಣು ಸೇರಿದ ಮೇಲೆ ಮಣ್ಣಲ್ಲಿ ಹೋಗಿ ಮಣ್ಣಿನ ಕುಡಿಕೆಯಲ್ಲಿ ಇಡ್ತವಂತು ಮೊಟ್ಟೆಗಳನ್ನು. ಅವು ಮೊದಲ ಮಳೆ ಆದಮೇಲೆ ಮತ್ತೆ ಅವು ಸ್ವಲ್ಪ ದಿನ ಆದಮೇಲೆ ಮರಿ ಆಗ್ತವೆ. ಮರಿ ಆದಮೇಲೆ ಪ್ರಾರಂಭದಲ್ಲಿ ಸಾವಯವ ಪದಾರ್ಥ ತಿಂದು ಬರುತ್ತವೆ ಮೊದಲನೇ ಹಂತದಲ್ಲಿ, ಆಮೇಲಿನ ಹಂತಗಳಲ್ಲಿ ಈ ಗಿಡಗಳ ಬೇರುಗಳನ್ನು ತಿಂತವೆ. ಅದನ್ನ ನಿರ್ವಹಣೆ ಮಾಡೋದು ಭಾಳ ಕಷ್ಟ. ಪ್ರಾರಂಭದಲ್ಲೇನು ದುಂಬಿಗಳು ಹೊರಗಡೆ ಬರ್ತಾವಲ್ಲ ಮೊದಲ ಮಳೆ ಬಂದಾಗ, ಆಗ ಸ್ವಲ್ಪ ಪ್ರಕಾಶಮಾನವಾದ ದೀಪ ಇಟ್ಟು ಆ ಗಂಡು ಹೆಣ್ಣುಗಳನ್ನ ಆಕರ್ಷಿಸಿ ಕೊಂದರೆ ಭಾಳ ಸಮರ್ಪಕವಾಗಿ ನಿರ್ವಹಣೆ ಆಗುತ್ತೆ. ಇಲ್ಲ ಅಂದರೆ ಭಾಳ ಕಷ್ಟ, ಯಾಕಂದ್ರೆ ಮಣ್ಣಲ್ಲಿರುತ್ತೆ, ಮಣ್ಣಿಗೆ ನೀವು ಏನೇ ರಾಸಾಯನಿಕ ಬಳಸಿದ್ರು ಕೂಡ ಪ್ರಯೋಜನ ಆಗಲ್ಲ. ಅದು ಕೂಡ ತಜ್ಞರು ಹೇಳ್ತಾರೆ ಅಂದ್ರೆ ಮಣ್ಣನ್ನು ಅಗ್ದು ನಾವು ಮೇಲೆ ಕೆಳಗೆ ಮಾಡಬೇಕು, ಆ ಟೈಮಲ್ಲಿ ಬಿಸಿಲು ಶಾಖ ಮುಟ್ಟಾಗ ಅದು ಸಾಯುತ್ತೆ ಅಂತೇಳಿ ಸಾಯುತ್ತೆ. ಆದರೆ ಇದು ಪ್ರಾರಂಭದಲ್ಲಿ ಸ್ವಲ್ಪ ನಿರ್ವಹಣೆ ಮಾಡಿದ್ರೆ ಪರವಾಗಿಲ್ಲ, ಒಂದ್ಸರಿ ಅದು ಇದಾಯ್ತು ಅಂತಂದ್ರೆ. ಇನ್ನು ಕೆಲವರೇ ರೈತರು ಕಂಡ್ಕೊಂಡಿದ್ದಾರೆ ಅಂದ್ರೆ ಈ ಬೇವಿನ ಹಿಂಡಿಗಳನ್ನ ಬುಡಕ್ಕೆ ಹೆಚ್ಚಾಗ್ತಾರೆ, ಅದರ ಒಂದು ಘಾಟು. ಮತ್ತೆ ಇನ್ನು ಕೆಲವರು ಉಪ್ಪನ್ನ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಂದ್ರೆ ಒಂದಡಿ ಎರಡಡಿ ಉಪ್ಪನ್ನ ಹಾಕಿದಾಗ ಆ ಕ್ಷಾರಕ್ಕೆ ಅದರು ಸಾಯುತ್ತೆ ಅಂತ ಕಂಡ್ಕೊಂಡಿದ್ದಾರೆ. ಅಲ್ಲ, ಇಲ್ಲಿ ಸ್ವಲ್ಪ ಕ್ಷಾರಕ್ಕೆ ಪರವಾಗಿಲ್ಲ, ಯಾಕಂದ್ರೆ ಇಲ್ಲಿ ಹೆಚ್ಚು ಮಳೆ ಬರೋದ್ರಿಂದ ಅಮ್ಲಿಯಾಗಿರುತ್ತೆ ಮಣ್ಣು, ಅದು ಕ್ಷಾರೀಯ ಕಡೆ ಹೋಗೋದ್ರಿಂದ ಸಮಸ್ಯೆ ಕಡಿಮೆ ಆಗ್ಬೋದು. ಆದ್ರೆ ಅತಿ ಹೆಚ್ಚು ಹಾಕಿದ್ರು ಮತ್ತೆ ಮಣ್ಣು ಒಂಥರ ಪುಡಿ ಆಗುತ್ತೆ, ಮತ್ತೆ ಅದು ಕ್ಷಾರೀಯ ಮಣ್ಣಾಗ ಸಾಧ್ಯತೆ ಇರುತ್ತೆ ಹೆಚ್ಚು ಉಪ್ಪನ್ನ ಬಳಸ್ತಾ, ಯಾಕಂದ್ರೆ ಸೋಡಿಯಂ ಅಂಶ ಇರುತ್ತಲ್ಲ, ಹಾಗಾಗಿ ಅದೊಂದು ಅಂಶ ಗಮನಿಸಬೇಕಾಗತ್ತೆ. ಈಗ ರೇಡಿಯೋ ಕಿಸಾನ್ ದಿವಸ ಅಂತ ಹೇಳ್ತಾ ಇದ್ವಿ, ಅದನ್ನು ಕೂಡ ನಾವು ವಿಶೇಷವಾಗಿ ಒಂದು ಈ ಮೀನು ಕೃಷಿಯಲ್ಲಿ ಒಳ್ಳೆ ಸಾಧನೆ ಮಾಡಿರುವಂತ ಮೀನು ಕೃಷಿಕರು ಶ್ಯಾಮ್ ಅಯ್ಯಪ್ಪ ಅಂತ, ಅವರು ವಿರಾಜಪೇಟೆ ತಾಲೂಕು ಗುಯ್ಯ ಒಂದು ಗ್ರಾಮದವರು. ಮತ್ತೆ ಈ ಸರಿ ನಮ್ಮ 76ನೇ ಗಣರಾಜ್ಯೋತ್ಸವಕ್ಕೆ ಅವ್ರನ್ನ ವಿಶೇಷ ಆಹ್ವಾನಿತರಾಗಿ ಕೂಡ ಅವ್ರನ್ನ ಆಹ್ವಾನಿಸಿದ್ರು, ಅವರ ಸಂದರ್ಶನವನ್ನು ಪ್ರಸಾರ ಮಾಡ್ತಾ ಇದ್ವಿ. ಅವರು ತಿಲಾಪಿಯ ಅನ್ನುವಂಥ ಒಂದು ಹೊಸ ಮೀನಿನ ಒಂದು ತಳಿಯನ್ನು ಕೊಡಗಿನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಅವರು ಫಲಾನುಭವಿಗಳು ಅಂದರೆ ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟಾಗೆ. ಮತ್ತು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಅಂತ ಯೋಜನೆ ಅಂತ ಇದೆ, ಆ ಯೋಜನೆಯಲ್ಲಿ ಅವರು ಸೌಲಭ್ಯ ಪಡೆದು ಮೀನಿನ ಮಾರಾಟ ಮತ್ತು ಸಂಸ್ಕರಣೆಗೂ ಕೂಡ ತೊಡಗಿದ್ದಾರೆ. ಒಂದು ಉದ್ಯಮಿಯಾಗೂ ಕೂಡ ಅವರು ಈಗ ಗುರುತಿಸ್ಕೊಂಡಿದ್ದಾರೆ. ಜೊತೆಗೆ ಈ ಮೀನುಗಾರರಿಗೂ ಕೂಡ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಸಂದರ್ಶನವನ್ನು ನಾವು ಪ್ರಸಾರ ಮಾಡ್ತಾ ಇದ್ವಿ ಅಂತ ಹೇಳೋಣ. ಮತ್ತು ನಾಳೆ ಅಪ್ಪಂಗಳದ ಈ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯಲ್ಲಿ ರೈತರಿಗೆ ಈ ಕರಿಮೆಣಸು ಅಥವಾ ಕಾಳುಮೆಣಸಿನ ಹೊಸ ತಂತ್ರಜ್ಞಾನಗಳ ಬಗ್ಗೆ ಒಂದು ತರಬೇತಿಯನ್ನು ಕೂಡ ಏರ್ಪಡಿಸಿದ್ದಾರೆ. ಆಸಕ್ತರು ಇದರಲ್ಲೂ ಕೂಡ ಭಾಗವಹಿಸ್ಬೋದು ಅಂತ ನಾವು ಹೇಳೋಣ. ಈಗ ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ ಸರ್. ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ. ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ. ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ. ಆದರೆ ಮನುಷ್ಯ, ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಮತ್ತೊಮ್ಮೆ ನಮ್ಮ ರೈತ ಬಾಂಧವರಿಗೆ ಈ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ಇನ್ನೊಂದೇನು ಅಂತಂದರೆ, ನಮ್ಮ ಈ ವಿದ್ಯುತ್ ವಿತರಣಾ ಸಂಸ್ಥೆ ಬೆಸ್ಕಾಂನವರು ಕೂಡ ಒಂದು ವಿಶೇಷವಾದ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ರೈತ ಬಾಂಧವರಿಗೆ. ಈಗ ಮಳೆಗಾಲದಲ್ಲಿ ಸಾಕಷ್ಟು ಒಂದು ವಿದ್ಯುತ್ ಅಪಘಾತಗಳನ್ನು ರೈತ ಬಾಂಧವರು ಎದುರಿಸ್ತಾರೆ ಅನ್ನೋ ನಾವು ಕಾಣ್ತಾ ಇದ್ದೀವಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸಿದ ನಂತರ ಮಾತಾಡೋಣ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಸರ್, ನಾನು ಶಿವನಂಜು ಮಾತಾಡ್ತಾ ಇದ್ದೀನಿ. ಹೇಳಿ ಶಿವನಂಜು ಅವರು. ಸರ್, ಅದೇ ವಿಶ್ವ ರೇಡಿಯೋ ದಿನದ ಶುಭಾಶಯ ಕೋರ್ತಾ ಇದ್ದೀನಿ. ಧನ್ಯವಾದಗಳು ಶಿವನಂಜು ಅವರೇ, ಹೇಗಿದ್ದೀರಾ? ವಿಶ್ವ ರೇಡಿಯೋ ದಿನ. ಹೌದು, ಶುಭಾಶಯ ತಿಳಿಸ್ತೀನಿ ನಮ್ಮ ಕಡೆಯಿಂದ. ಸರಿ, ಮತ್ತೆ ಯಾವ್ಯಾವ ಕಾರ್ಯಕ್ರಮ ಕೇಳ್ತೀರಾ ಶಿವನಂಜು ಅವರು? ಸರ್, ನಾನು ಬೆಳಿಗ್ಗೆ ಉದಯ ರಾಗ ಕೇಳ್ತೀನಿ, ಭಕ್ತಿ ಗೀತೆಗಳ ಕಾರ್ಯಕ್ರಮ. ಮತ್ತೆ ಚಿಂತನ ಕೇಳ್ತೀನಿ. ಚಿಂತನ ಬಹಳ ಮುಖ್ಯವಾಗಿ ಭಾವಗೀತೆಗಳ ಕಾರ್ಯಕ್ರಮ ಕೇಳ್ತೀನಿ ಸರ್. ಭಾವಗೀತೆಗಳು 9:10 ಬರುತ್ತಲ್ಲ. ಹೌದೌದೌದೌದು. ಭಾವಗೀತೆಗಳ ಕಾರ್ಯಕ್ರಮ ಕೇಳ್ತೀನಿ. ಚಿತ್ರ ಕಾವೇರಿ ನೇರ ಫೋನಿನ ಕಾರ್ಯಕ್ರಮ ಕೇಳ್ತೀನಿ. ಅದರಲ್ಲೂ ಭಾಗವಹಿಸ್ತಾ ಇರ್ತೀರಿ? ಅದರಲ್ಲೂ ಭಾಗವಹಿಸ್ತೀನಿ. ಹಗಲತ್ತು ನಾನು ಇರೋದಿಲ್ಲ, ಸಂಜೆ ಟೈಮ್ ಬಂದು ಭಾಗವಹಿಸ್ತೀನಿ. ಬೆಳಿಗ್ಗೆ ಟೈಮು ಆಫೀಸ್ಗೆ ಹೋಯ್ತೀನಿ ಸರ್. ಎಲ್ಲಿ ಕೆಲಸ ಮಾಡ್ತೀರಾ ತಾವು? ಇಲ್ಲಿ ಡಿ ಸಿ ಆಫೀಸಲ್ಲಿ ಇದ್ದೀನಿ. ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಾ? ಸರ್ ಡಿ ಸಿ ಆಫೀಸಲ್ಲಿ. ಒಂದ್ ರೀತಿ ಸಂಗಾತಿ ಅಂತ ಹೇಳ್ಬೋದಲ್ವಾ? ಖಂಡಿತ ಸರ್. ರೇಡಿಯೋ ರೇಡಿಯೋ ಜೀವ ಸಂಗಾತಿ ಸರ್. ನಾವು ನಮ್ಮ ಮನೆಯವರಿಬ್ರು ಕೇಳ್ತೀವಿ ಸರ್. ಒಳ್ಳೇದೇ ಒಳ್ಳೇದೇ. ಯಾಕೆಂದ್ರೆ ರೇಡಿಯೋ ಕೇಳೋದ್ರಿಂದ ನಿಮಗೆ ಕೆಲಸವನ್ನ ಮಾಡಿಕೊಂಡು ಮಾತಾಡಿಕೊಂಡು ಕೂಡ ಅದನ್ನ ಅಲಸ್ಬಹುದು, ಆಸ್ವಾದಿಸಬಹುದು. ಒಂಟಿ ಇದ್ದಾಗಲೂ ಕೂಡ ಅದು ಒಳ್ಳೆ ಜೊತೆಗಾರರಾದಂಗಾಗುತ್ತೆ. ಈಗ ನಾವು ಇಬ್ರು ಕೇಳ್ತಾ ಇದೀವಿ ಸರ್, ನಾನು ಮತ್ತೆ ನಮ್ಮ ಮನೆಯವರಿಬ್ರು ಟೈಮ್ ಕೇಳೋದ್ರಾಗಿದ್ದೀವಿ ಸರ್. ಹೌದಾ? ಅವ್ರಿಗೆ ಸ್ವಲ್ಪ ಫೋನ್ ಕೊಡಿ. ಅವ್ರಿಗೆ ಅವರು ರೇಡಿಯೋ ಬಗ್ಗೆ ಮಾತಾಡ್ತಾರೆ ಸರ್, 4 ಮಾತಾಡ್ತಾರೆ ಸರ್. ಹೇಳಿ ಹೇಳಿ ಹೇಳಿ. ಕೊಡ್ತೀನಿ ಸರ್. ಕೊಡಿ ಕೊಡಿ ಕೊಡಿ ಕೊಡಿ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರೇನಮ್ಮ? ನಾನು ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಸರ್. ಪುಷ್ಪಾವತಿ ಅಂತನಾ? ಹೌದು ಸರ್. ಯಾವ್ಯಾವ ಕಾರ್ಯಕ್ರಮ ಕೇಳ್ತೀರಾ ಪುಷ್ಪಾವತಿ ಅವರು ರೇಡಿಯೋದಲ್ಲಿ? ನಾನು ಬೆಳಗ್ಗೆ ಚಿಂತನ, ಭಕ್ತಿಗೀತೆ, ಅದರಲ್ಲೂ ಅರೆಭಾಷೆ ಹಾಡು ಅಂದ್ರೆ ತುಂಬಾ ಇಷ್ಟ ಸರ್ ನಂಗೆ. ಅದರಲ್ಲೂ ಒಳ್ಳೊಳ್ಳೆ ಹಾಡು ಬರುತ್ತೆ. ಸರಿ ಸರಿ. ಅರೆಭಾಷೆ ಹಾಡು, ಕೊಡೋ ಭಾಷೆ ಹಾಡು, ಎಲ್ಲ ಭಕ್ತಿಗೀತೆ ಬರುತ್ತಲ್ಲ ಅದು ಕೇಳ್ತೀನಿ. ಆಮೇಲೆ 11 ಕಾರ್ಯಕ್ರಮ ಎಲ್ಲ ಕೇಳ್ತೀನಿ. ಚಿತ್ರಗೀತೆ ಬರುತ್ತೆ ಅಲ್ಲ, ಅದು ಕೇಳ್ತೀನಿ. ಗಾನ ಭಜನ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮ ರೇಡಿಯೋ ಆನಲ್ಲೇ ಇರುತ್ತೆ ಸರ್. ನಾನು ಆಫ್ ಮಾಡೋದಿಲ್ಲ. ನನ್ನ ಪಾಡಿ ಕೆಲಸ ಮಾಡ್ತಾ ಇರ್ತೀನಿ ಅಂದ್ರೆ ಇಂಟ್ರೆಸ್ಟ್ ಆಗಿ ಕೇಳುವಂತ ಕಾರ್ಯಕ್ರಮ ಏನಾದ್ರು ಇದ್ರೆ ಅದು ಕೂತ್ಕೊಂಡು ಕೇಳ್ತೀನಿ, ಇಲ್ಲಾಂದ್ರೆ ಚಿತ್ರಗೀತೆಗಳನ್ನೆಲ್ಲ ಕೆಲಸ ಮಾಡ್ಕೊಂಡು ಕೇಳ್ತೀನಿ ಸರ್. ಅಂದ್ರೆ ನಿಮಗೆ ಒಂದ್ ರೀತಿ ಕೆಲಸದ ಹೊರೆಯನ್ನ ಕಡಿಮೆ ಮಾಡುವಂತ ಒಂದು ಸ್ನೇಹಿತ ಅಂತಾನೆ ಹೇಳ್ಬಹುದು ರೇಡಿಯೋ. ಟೈಮ್ ಗೊತ್ತಾಗುತ್ತೆ ಸರ್, ರೇಡಿಯೋ ಕೇಳಿದ್ರೆ ಟೈಮ್ ಗೊತ್ತಾಗುತ್ತೆ. ಮತ್ತೆ ಇಂತ ಒಳ್ಳೆ ಕಾರ್ಯಕ್ರಮ ಇರುತ್ತೆ ಅಂದಾಗ ಅವತ್ತು ಬೇಗ ಕೆಲಸ ಆಗುತ್ತೆ. ಮತ್ತೆ ಮಧ್ಯಾಹ್ನ ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಗಾಗಿ ಅದರಿಂದ ನಾವು ಟೈಮ್ ಅದರಲ್ಲಿ ಇದು ಮಾಡ್ಕೊಂಡು ನಮ್ ಕೆಲಸನೂ ಬೇಗ ಆಗುತ್ತೆ. ರೇಡಿಯೋ ಇರೋದ್ರಿಂದ ಕೆಲಸ ಬೇಗ ಬೇಗ ಆಗುತ್ತೆ ಸರ್. ಸರಿ ಸರಿ. ಪುಷ್ಪಾವತರೆ ಧನ್ಯವಾದಗಳು ನಿಮ್ಮ ಅನಿಸಿಕೆ. ಆಯ್ತು ಸರ್, ಥ್ಯಾಂಕ್ಸ್ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ಈಗ ವಿನೋದ್ ಅವರು ನಾವು ಮಾತಾಡ್ತಾ ಇದ್ವಿ ವಿದ್ಯುತ್ ಮಗದ ಬಗ್ಗೆ. ಹೌದೌದು. ಈ ಚೆಸ್ಕಾಮ್ನವರು ಕೆಲವು ಅಂಶಗಳನ್ನ ನಮ್ಮ ರೈತ ಬಾಂಧವರಿಗೆ ಹೇಳಿದ್ದಾರೆ. ಈಗ ಲೋಹದ ಏಣಿಗಳನ್ನು ಬಳಸೋದ್ರಿಂದ ಕೆಲವು ಸಂದರ್ಭದಲ್ಲಿ ಅದರಿಂದ ವಿದ್ಯುತ್ ಅಪಘಾತಗಳಾಗ್ಬೋದು ಅಂತ. ಅದು ಅಲ್ಯೂಮಿನಿಯಂ ಏಣಿಗಳಾಗ್ಬೋದು, ಮತ್ತು ನೀರು ಹಾಯಿಸೋದಕ್ಕೆ ಅಲ್ಯೂಮಿನಿಯಂ ಸ್ಪ್ರಿಂಕ್ಲರ್ ಪೈಪ್ನ ಬಳಸುವಂಥದ್ದು, ಅವು ಏನಾದರೂ ವಿದ್ಯುತ್ ಮಾರ್ಗಕ್ಕೆ ತಗುಲಿ ಅದರ ಸಂಪರ್ಕಕ್ಕೆ ಬಂದವರಿಗೆ ಪ್ರಾಣಾಪಾಯ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ಅಲ್ಯೂಮಿನಿಯಮ್ಮು ಅಥವಾ ಕಬ್ಬಿಣದ ಏಣಿ ಬದಲು ಫೈಬರ್ ಏಣಿಗಳನ್ನು ಕಡ್ಡಾಯವಾಗಿ ಉಪಯೋಗಿಸ್ಬೇಕು ಅಂತ ಅವರು ಕೋರಿಕೆಯನ್ನು ಮಾಡಿದ್ದಾರೆ. ಅದೊಂದು ನಮ್ಮ ರೈತ ಬಂಧುವರು ಗಮನಿಸಬೇಕು. ಈಗ ಫೈಬರ್ ಏಣಿಗಳು ಕೂಡ ಸಿಗ್ತಾ ಇದಾವೆ ಮಾರ್ಕೆಟಲ್ಲಿ, ಅವನ್ನ ಬಳಸ್ಕೋಬೇಕಾಗತ್ತೆ. ಯಾಕೆಂದರೆ ಕೆಲಸಗಾರರಿಗೆ ಅವ್ರ ಕೆಲಸದ ಬರದಲ್ಲಿ ಗೊತ್ತಾಗಲ್ಲ, ವಿದ್ಯುತ್ ತಂತಿಗಳಿರುತ್ತೆ, ಅದಕ್ಕೇನಾದ್ರು ತಗಲ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಮತ್ತೆ ಅತ್ತೆ ಉದ್ದದು ಬ್ಯಾಲೆನ್ಸ್ ತಪ್ಪಿ ಬೀಳೋದು ಕೂಡ ಇರುತ್ತೆ. ಬಿದ್ದು ಅದೊಂದು ಮೈಕೈ ನೋವಾಗೋದು, ಇಂಥವೆಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಮತ್ತು ಒಂದು ಸಹಾಯವಾಣಿ ಕೂಡ ಇದೆ, ಅದು 24 ಕೂಡ ಕಾರ್ಯನಿರ್ವಹಿಸ್ತಾ ಇರುತ್ತೆ. 1912 ಅದಕ್ಕೆ ಕರೆ ಮಾಡಿ ಕೂಡ ಏನಾದರೂ ಸಮಸ್ಯೆಗಳಾದಾಗ ಅವರು ಅದಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ ಅಂತ ನಾವು ನಮ್ಮ ರೈತ ಬಾಂಧವರಿಗೆ ಹೇಳ್ಬೋದು. ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಚರಣ ಅಂತೇಳಿ. ಚರಣ್ ಅವರು ಎಲ್ಲಿಂದ ಮಾತಾಡ್ತಾ ಇದ್ದಾರೆ? ನಾವು ಚೆಟ್ಟಿಮನೆಯಿಂದ ಸರ್. ಚೆಟ್ಟಿಮನೆಯಿಂದ ಕೃಷಿಕರ ಶರಣ್ ಅವರು? ಇಲ್ಲ ಸರ್, ಹ್ಯಾಂಡಿಕ್ಯಾಪ್. ತಾವು ವಿಕಲಚೇತನರು? ಹೇಳಿ ಚರಣ್ ಅವರು. ಸಂಪರ್ಕದಲ್ಲಿ ವ್ಯತ್ಯಯ ಉಂಟಾಗಿದೆ. ಈಗ ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ರೈತರಿಗೆ ಸ್ಪ್ರಿಂಕ್ಲರ್ ಒಂದು ಅಳವಡಿಸ್ಕೊಳ್ಳೋದಕ್ಕೆ 90% ಸಹಾಯಧನವನ್ನು ಕೃಷಿ ಇಲಾಖೆಯವರು ನೀಡ್ತಾ ಇದ್ದಾರೆ. ಅದು ಇನ್ನೇನು ಈ ಒಂದು ಆರ್ಥಿಕ ವರ್ಷ ಮುಗಿತಾ ಬಂತು, ಆದ್ದರಿಂದ ಆದಷ್ಟು ಬೇಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು ಈ ಸಹಾಯಧನ 90% ಸಹಾಯಧನದ ಜೊತೆಯಲ್ಲಿ ಈ ತಮ್ಮ ಕೃಷಿಗೆ ಬೇಕಾದಂಥ ಸ್ಪ್ರಿಂಕ್ಲರ್ ಒಂದು ಅಳವಡಿಸ್ಕೋಬೋದು. ಈ ತುಂತುರು ನೀರಾವರಿ ಅಂತೀವಲ್ಲ, ಅದನ್ನ ಅಳವಡಿಸ್ಕೋಬೋದು. ಮುಖ್ಯವಾಗಿ ಅವರು ಈ ಹೋಬಳಿ ಮಟ್ಟದಲ್ಲಿರುವಂಥ ರೈತ ಸಂಪರ್ಕ ಕೇಂದ್ರಗಳಿಗೆ ಅವರು ಭೇಟಿ ನೀಡಿಬಿಟ್ಟು ಅಲ್ಲಿ ಅರ್ಜಿಯನ್ನು ತಗೊಂಡು ಅದಕ್ಕೆ ಒಂದು ಆಧಾರ್ ಕಾರ್ಡ್ ಪ್ರತಿ, ಪಹಣಿ, ಬ್ಯಾಂಕ್ ಪಾಸ್ಪುಸ್ತಕದ ಒಂದು ಪ್ರತಿ, ಮತ್ತು ಎರಡು ಸ್ಟಾಂಪ್ ಅಳತೆಯ ಫೋಟೋಗಳನ್ನು ಸಲ್ಲಿಸೋದ್ರ ಮುಖಾಂತರ ಈ ಯೋಜನೆಯ ಫಲಾನುಭವಿ ಆಗ್ಬೋದು. ಈ ಯೋಜನೆ ಅಡಿಯಲ್ಲಿ 1 ಎಕರೆ ಜಮೀನಿಗಿಂತ ಹೆಚ್ಚಿನ ವಿಸ್ತೀರ್ಣ ಹೊಂದಿರುವಂಥ ರೈತರು ಒಂದು ನಿಗದಿತ ಮೊತ್ತವನ್ನು ಪಾವತಿಸಬೇಕಾಗತ್ತೆ. ಪಾವತಿಸ್ಬಿಟ್ಟು 30 ಪೈಪ್ಗಳು ಮತ್ತು 5 ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಇತರೆ ಜೋಡಣಾ ಸಾಮಗ್ರಿಗಳನ್ನು ಅವರು ಪಡ್ಕೋಬಹುದು. ಅಂದರೆ ಈಗ 1 ಎಕರೆ ಮತ್ತು ಅದಕ್ಕಿಂತ ಹೆಚ್ಚಿನ ವಿಸ್ತೀರ್ಣ ಇದ್ದರೆ ರೈತರ ಅವಂತಿಗೆ 4,667 ರೂಪಾಯಿ. 1 ಎಕರೆಗಿಂತ ಕಡಿಮೆ ವಿಸ್ತೀರ್ಣ ಮತ್ತು 1/2 ಎಕರೆಗಿಂತ ಹೆಚ್ಚು ವಿಸ್ತೀರ್ಣ ಹೊಂದಿರುವಂಥವ್ರು ರೈತರು 2,496 ರೂಪಾಯಿಯನ್ನು ಪಾವತಿಸ್ಬೇಕಾಗತ್ತೆ. ಪಾವತಿಸ್ಬಿಟ್ಟು 18 ಪೈಪ್ಗಳು ಮತ್ತು 3 ಸಂಖ್ಯೆಯ ಒಂದು ಜೆಟ್ಗಳನ್ನು ಬೇರೆ ಜೋಡಣಾ ಸಾಮಗ್ರಿಗಳನ್ನು ಕೃಷಿ ಇಲಾಖೆಯಿಂದ ಪಡ್ಕೊಂಡು ಅವರು ನೀರಾವರಿ ಅಗತ್ಯ ಇರುವಂಥ ಸಂದರ್ಭದಲ್ಲಿ ಬೆಳಗ್ಗೆ ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಅದನ್ನು ಅವರು ಅಳವಡಿಸ್ಕೋಬೋದು. ಮುಖ್ಯವಾಗಿ ಸೌಲಭ್ಯವನ್ನು ಸಾಮಾನ್ಯ ರೈತರಿಗೆ 1 ಸಾರಿ ಮಾತ್ರ ವಿತರಿಸಲಾಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 7 ವರ್ಷದ ನಂತರ ಈ ಸೌಲಭ್ಯವನ್ನು ಇನ್ನೊಂದು ಸರಿ ಕೊಡ್ತಾರೆ, 7 ವರ್ಷಕ್ಕೊಂದ್ಸರಿ. ಆದ್ದರಿಂದ ಈ ಸೌಲಭ್ಯವನ್ನು ಎಲ್ಲ ರೈತ ಬಾಂಧವರು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತ ಬಾಂಧವರು ಮತ್ತು ಸಾಮಾನ್ಯ ವರ್ಗದವರು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅವ್ರಿಗೂ ಕೂಡ 90% ರಿಯಾಯಿತಿ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪ ಇರುವಂಥ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು ಅಂತ ನಾವು ಹೇಳೋಣ. ಇನ್ನೊಂದು ವಿಷಯ ಇಲ್ಲಿ ನಮ್ಮ ರೈತ ಬಾಂಧವರಿಗೆ ಈ ಸಂದರ್ಭದಲ್ಲಿ ಹೇಳೋದು ಅಂದರೆ, ಇವತ್ತು ಕೃಷಿಗಿನ್ನ ವಿಶೇಷವಾಗಿ ಬೇರೆ ಬೇರೆ ವಿಷಯಗಳೇ ಹೆಚ್ಚಾಯಿತು. ಈಗ ಇದೇ 11ನೇ ತಾರೀಕು ಯಾವತ್ತು ಮಂಗಳವಾರ ಸುರಕ್ಷಿತ ಅಂತರ್ಜಾಲ ದಿನಾಚರಣೆ ಅಂತ ಆಚರಿಸಲಾಯಿತು. ಇವತ್ತೇನಾಗಿದೆ, ರೈತರು ಕೂಡ ಸಾಕಷ್ಟು ಈ ಹಣವನ್ನು ಚಲಾವಣೆ ಮಾಡ್ತಾ ಇರ್ತಾರೆ. ಮೊದಲು ನಗದು ರೂಪದಲ್ಲಿ ಚಲಾವಣೆ ಮಾಡ್ತಾ ಇದ್ರು. ನಗದು ರೂಪದಲ್ಲಿ ಚಲಾವಣೆ ಮಾಡ್ತಾ ಇದ್ದಾಗ ಒಂದು ರೀತಿ ಸಮಸ್ಯೆ ಇತ್ತು. ಏನು ಅಂದರೆ ಸರಿಯಾದಂಥ ನೋಟುಗಳು ಕೆಲವು ಸಂದರ್ಭದಲ್ಲಿ ಇಲ್ಲದೇ ಇರೋದು, ಕೋಟಾ ನೋಟುಗಳ ಹಾವಳಿ ಇತ್ತು, ಮತ್ತು ಈ ಕಳ್ಳತನ, ಪಿಕ್ ಪಾಕೆಟಿಂಗು, ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಅವೆಲ್ಲ ಸಮಸ್ಯೆ ಇತ್ತು. ಈಗ ಈ ಅಂತರ್ಜಾಲವನ್ನು ಬಳಸಿ ಮಾಡ್ತಾ ಇರುವಾಗ ಬೇರೆ ಬೇರೆ ಸಮಸ್ಯೆಗಳು ಇದ್ದಾವೆ. ನಮಗೆ ಸರಿಯಾದ ಒಂದು ವ್ಯಕ್ತಿಗೆ ಹಣವನ್ನು ಹಾಕೋಕ್ಕಾಗೋದಿಲ್ಲ, ಅದನ್ನೆಲ್ಲ ಭಾಳ ಖಚಿತಪಡಿಸ್ಕೊಂಡು ಅವರು ಮಾಡಬೇಕಾಗತ್ತೆ. ಮತ್ತು ಕೆಲವರು ಮೋಸ ಮಾಡೋವಂಥವ್ರು ಕೂಡ ಹೆಚ್ಚಾಗಿದ್ದಾರೆ. ನಾವು ದಿನಪತ್ರಿಕೆಯಲ್ಲಿ ಒತ್ತಲೇ ಇರ್ತೀವಿ, 1,000 ಇದಾಯಿತು, 1,00,000 ಹೋಯಿತು ಅಂತ. ಆದ್ದರಿಂದ ಈ ಅಂತರ್ಜಾಲದ ಮೂಲಕ ವಿಶೇಷವಾಗಿ ಮೊಬೈಲನ್ನು ಬಳಸಿ ನಾವು ಮೊಬೈಲ್ ಬ್ಯಾಂಕಿಂಗನ್ನು ಮಾಡುವಾಗ ಬಹಳ ಎಚ್ಚರಿಕೆಯಾಗಿರಬೇಕು ಅನ್ನೋ ಒಂದು ವಿಚಾರವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮುಗಿಸೋದಕ್ಕಿಂತ ಮುಂಚೆ ನಮ್ಮ ರೈತ ಬಾಂಧವರಿಗೆ ಕಾಫಿ ಧಾರಣೆಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಾ? ನೀವು ಹೇಳಿದಾಗೆ ಮೊಬೈಲ್ ಬಗ್ಗೆ ಕೆಲವು OTPಗಳನ್ನು ಕೇಳ್ತಾ ಇರ್ತಾರೆ, ಅದರ ಬಗ್ಗೆ ನಾವು ಯಾವುದೇ ನಮ್ಮ ಮಾಹಿತಿಯನ್ನು ಕೊಡಬಾರ್ದು. ಅದು ಬ್ಯಾಂಕ್ ಅಂತ ಹೇಳಿದ್ರು ಕೂಡ ನಾವು ಕೊಡೋದನ್ನ ತಪ್ಪಿಸಬೇಕು. ಮತ್ತೆ ಬ್ಯಾಂಕ್ನವರು ಕೂಡ ಅವ್ರಿಗೆ ಹೇಳ್ತಾ ಇರ್ತಾರೆ, ನಾವು ಬ್ಯಾಂಕ್ ಅಧಿಕಾರಿಗಳು ಅಂದ್ರೂ ಕೂಡ ಬ್ಯಾಂಕ್ನವ್ರು ಯಾವತ್ತೂ ಅವರ ಕಾರ್ಡ್ ಎಟಿಎಂ ಕಾರ್ಡ್ನ ವಿವರಗಳನ್ನು ಯಾವುದೇ ರೀತಿಯೂ ಕೇಳಲ್ಲ. ಏನಾದರೂ ವ್ಯತ್ಯಯ ಇದ್ರೆ ಅವರು ಬ್ಯಾಂಕ್ ಕಚೇರಿ ಆ ಒಂದು ಶಾಖೆಗೆ ಹೋಗಿ ಪರಿಹರಿಸ್ಕೋಬೇಕು ಅಂತ ಅವರೇ ಹೇಳ್ತಾ ಇರ್ತಾರೆ. ಹೌದು, ಇದನ್ನ ನಮ್ಮ ರೈತ ಬಾಂಧವರು ಗಮನಿಸಬೇಕು ಅಂತ ಹೇಳೋಣ. ಹಾಂ ಸರ್, ಖಂಡಿತ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ. ಅರೇಬಿಕಾ ಪಾರ್ಚ್ಮೆಂಟ್ 26,800 ರೂಪಾಯಿಯಿಂದ 27,600 ರೂಪಾಯಿ. ಅರೇಬಿಕಾ ಚೆರಿ 13,900 ರೂಪಾಯಿಯಿಂದ 15,500 ರೂಪಾಯಿ. ರೋಬಸ್ಟಾ ಪಾರ್ಚ್ಮೆಂಟ್ 22,800 ರೂಪಾಯಿಯಿಂದ 23,500 ರೂಪಾಯಿ. ರೋಬಸ್ಟಾ ಚೆರಿ 12,200 ರೂಪಾಯಿಯಿಂದ 13,650 ರೂಪಾಯಿ. ವಿನೋದ್, ಇವತ್ತಿನ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಈ ಒಂದು ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ವಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಅಂತ ಅವರಿಗೆ ಹೇಳ್ತಾ ನಾವು ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ಖಂಡಿತ, ನಮಸ್ಕಾರಗಳೆಲ್ಲರಿಗೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾ ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಕಾಲೂರು ಗ್ರಾಮತ್ರ ಅಯ್ಯಲಪಂಡ ಪೋತಿ ತಮ್ಮಯ್ಯ ಇಂಗಡ ಪೊಣ್ಣು ಗೋಪಮ್ಮ ಗೋಪಿ ಇಂದು ಪೊಲ ಕಮಣಪಟ್ಟಿತ್ತು. ತಾಮನೆ ಕುಂಜಲಂಡ ಹೊದವಾಡ 93 ಪಯತ್ರ ಅಯ್ಯಲಪಂಡ ಗೋಪಮ್ಮ ಗೋಪಿ ಅಕಿರಿ ಕಾರ್ಯ ನಾಳೆ 10 ಗಂಟೆಗೆ ಕಾಲೂರು ಗ್ರಾಮ ಇಂಗಡ ಸ್ವಂತ ಮನೆ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜುಂಪಿ ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್ ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್ ಯರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2025 ಇದರ ಬಗ್ಗೆಯಲ್ಲಿ ಇಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಯ ಕಡೆಯಿಂದ ಮಡಿಕೇರಿನ ಗಾಂಧಿವಾಣಿಯಿಂದ ಮುಖ್ಯ ಮಾರ್ಗಗಳಲ್ಲಿ ಜಾಥಾ ಕಾರ್ಯಕ್ರಮ ನಡೆದು ಜಾಥಾಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜನವು ಚಾಲನೆ ಕೊಟ್ಟು ಸ್ಕೌಟ್ ಗೈಡ್ ಸೇರಿದಂತೆ ಶಾಲಿನ ವಿದ್ಯಾರ್ಥಿಗ ಆಟೋ ಟ್ಯಾಕ್ಸಿ ಚಾಲಕರು ಮಾಲೀಕರು ಬೇರೆ ಬೇರೆ ಸಂಘ ಸಂಸ್ಥೆನವು ಜಾಥಾಲಿ ಭಾಗವಹಿಸಿದವು. ರಾಜು ಕಲಾವಿದರ ತಂಡ ರಸ್ತೆ ನಾಟಕ ಮಾಡಿ ಸಾರ್ವಜನಿಕರಿಗೆ ಜಾಗೃತಿ ಕೊಟ್ಟವು. ಜಾಥಾಕ್ಕೆ ಚಾಲನೆ ಕೊಟ್ಟು ಮಾತಾಡಿದ ಜಿಲ್ಲಾಧಿಕಾರಿಗ ಎಲ್ಲವೂ ಎಚ್ಚರಿಕೆಯಿಂದ ವಾಹನ ಓಡಿಸಿ ಅಪಘಾತ ತಡೆಯೋಕು ಸಂಚಾರ ನಿಯಮ ಪಾಲನೆ ಮಾಡೋಕು ಅಂತ ಹೇಳಿದು. ಕೊಡಗು ಜಿಲ್ಲೆನ ಕ್ಷಯ ಮುಕ್ತಿ ಜಿಲ್ಲೆ ಆಗಿ ಮಾಡಿಕ್ಕಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಕ್ಷಯ ರೋಗದ ಬಗೆಯಲ್ಲಿ ಅರಿವು ಕಾರ್ಯಕ್ರಮ ನಡೆದು ಗಿಡಕ್ಕೆ ನೀರು ಹಾಕಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಕ್ಷಯ ಮುಕ್ತ ಗ್ರಾಮಗ ಆಕೊರೆ ಅಧಿಕಾರಿಗ ಚುನಾಯಿತ ಪ್ರತಿನಿಧಿಗ ಸಹಕಾರ ಕೊಡೋಕು ಅಂತ ಹೇಳಿದು. ಹಂಗೆ ಈ ಸಂದರ್ಭ ಮಾತಾಡಿದ ವಿಶ್ವ ಆರೋಗ್ಯ ಸಂಸ್ಥೆನ ಸಲಹೆಗಾರ ಡಾಕ್ಟರ್ ಜೋಶ್ ಥೋಮಸ್ನವು ಕ್ಷಯರೋಗ ನಿರ್ಮೂಲನೆಗಾಗಿ ಕಂಚಿನ ಪದಕ ಸಿಕ್ಕುವಂಗೆ ಕಾರ್ಯನಿಸಿರುವ ಜಿಲ್ಲೆನ ಕ್ಷಯರೋಗ ನಿರ್ಮೂಲನಾ ಕಚೇರಿ ಈ 2025 ಜಿಲ್ಲೆನ ಕ್ಷಯಮುಕ್ತ ಜಿಲ್ಲೆ ಮಾಡುವ ಉದ್ದೇಶದಲ್ಲಿ ದುಡಿತಾ ಉಂಟು ಅಂತ ಹೇಳಿದು. ಬೆಳ್ತಂಗಡಿ ತಾಲೂಕಿನ ಸೇವಾಭಾರತಿ ಸಂಸ್ಥೆ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸೇರಿದಂಗೆ ಬೇರೆ ಬೇರೆ ಸಂಸ್ಥೆಗಳ ಕೂಡು ಕೂಟಲಿ ನಾಳೆಯಿಂದ 15 ಮುಟ್ಟ ಬೆನ್ನುಗುರಿ ಅಪಘಾತದ ವಿಶೇಷ ಚೇತನದವಕ್ಕೆ ಉಚಿತ ಜಾಗೃತಿ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಮಡಿಕೇರಿನ ಅಶ್ವಿನಿ ಆಸ್ಪತ್ರೆಯಲ್ಲಿ ನಡೆಯಕ್ಕಿದ್ದು ನಾಳೆಯಿಂದ ಶುರುವಾಗುವ ಶಿಬಿರನ 14 ಶಾಸಕ ಮಂತರ್ಗೌಡನವು ಉದ್ಘಾಟನೆ ಮಾಡುವೆ. ಹಾಗೆ 15 ನಡೆಯುವ ಗಾಲಿಕುರ್ಚಿ ಜಾಥಾಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನವು ಚಾಲನೆ ಕೊಟ್ಟವೆ. ನಾಳೆ ಮಡಿಕೇರಿನ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೋಗುವ ಫೀಡರ್ಲಿ ವಿದ್ಯುತ್ ಸಹ ನಿರ್ವಹಣೆ ಕಾರ್ಯ ಇರುವುದರಿಂದ ನಾಳೆ ಹೊತ್ತರೆ 10 8:05 ಮುಟ್ಟ ಮಡಿಕೇರಿ ನಗರ ಮಡಿಕೇರಿ ಭಾಗಮಂಡಲ ಸಂಪಾಜೆ ಹೆಬ್ಬೆಟಗೇರಿ ಕೆಬಾಡಗ ತಾಳತ್ಮನೆ ಬೆಟ್ಟಗೇರಿ ಗಾಳಿಬೀಡು ಚೆಟ್ಟಿಮಾನಿ ಚೇರಂಬಾಣೆ ಮಕ್ಕಂದೂರು ಬೋಯಿಕೇರಿ ಮತ್ತು ಸುತ್ತಮುತ್ತನ ಜಾಗಗಳಲ್ಲಿ ಕರೆಂಟ್ ಸರಬರಾಜಲ್ಲಿ ವ್ಯತ್ಯಾಸ ಆಗಿಕೊಟ್ಟು ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸಿದಳು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡು ಕೂಟಲಿ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಇದೇ ತಿಂಗಳ 15 ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆಯಕ್ಕಿದ್ದು ಜಿಲ್ಲೆನ ಶಾಸಕರು ಅಧಿಕಾರಿಗ ಸೇರಿದಂತೆ ಗಣ್ಯರು ಭಾಗವಹಿಸುವೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜೆ ಪಲ್ಲವಿನವು ನಾಳೆ ಮತ್ತು ನಾಳ್ದು 14 ಜಿಲ್ಲೆಯಲ್ಲಿ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲೆನ ಅಲೆಮಾರಿ ಸಮುದಾಯದವರ ಕುಂದುಕೊರತೆಗಳನ್ನ ಆಲಿಸುವೆ ಅಂತ ಗೊತ್ತಾವುಟು. ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುರಕ್ಷಿತ ಅಂತರ್ಜಾಲ ದಿನ ಕಾರ್ಯಕ್ರಮ ನಡೆದು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯನವು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿ ಅಂತರ್ಜಾಲ ದಿನದ ಬಗ್ಗೆಯಲ್ಲಿ ಮಾಹಿತಿ ಕೊಟ್ಟು ಎನ್ಐಸಿ ಅಧಿಕಾರಿ ಸಿಂಧೂರ ತಳವಾರ್ನವು ಮಾಹಿತಿ ಕೊಟ್ಟು ಸುರಕ್ಷಿತ ರೀತಿಯಲ್ಲಿ ಇಂಟರ್ನೆಟ್ ಬಳಸುವುದು ಮತ್ತು ಅದರ ಉಪಯೋಗದ ಬಗ್ಗೆಯಲ್ಲಿ ಹೇಳಿದು. ಇಡೀ ಜಿಲ್ಲೆಯಲ್ಲಿ ವಿದ್ಯುತ್ ತಂತಿಗ ಕಾಡು ತೋಟಗಳಲ್ಲಿ ಹಾದು ಹೋಗಿದ್ದು ಅಪಾಯ ಮಟ್ಟಲಿರುವ ತಂತಿಗ ಕಂಬಗ ಕಂಡರೆ ಸಾರ್ವಜನಿಕರು ಸಹಾಯವಾಣಿ ಸಂಖ್ಯೆ 1912 ಕರೆ ಮಾಡಿ ತಿಳಿಸಕ್ಕಂತ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸಿಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ರಾಯಲ್ ಐಸ್ ಕಾರ್ನರ್ ಬಸವನಗುಡಿ ಜಯನಗರ ಬೆಂಗಳೂರು. ಮಾಲೀಕರು ಸಣ್ಣಮ್ಮನ ಮನೆ ಕಿರಣ್ ಕುಮಾರ್ ಯರವನಾಡು ಗ್ರಾಮ ಅಪ್ಪಂಗಳ ಮಡಿಕೇರಿ ತಾಲೂಕು. ಮೊಬೈಲ್ 8861255444. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಡಂಗ ಮುರೂರು ಗ್ರಾಮ ಶ್ರೀ ತಿರಿಕೆಮೊಟ್ಟೆ ಈಶ್ವರ ದೇವಸ್ಥಾನದ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶ ಪೂಜಾ ಕಾರ್ಯಕ್ರಮವು ಈ ತಿಂಗಳ 13-16 ತಾರೀಕಿನವರೆಗೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ತಕ್ಕ ಮುಖ್ಯಸ್ಥರು, ಕಾರ್ಯದರ್ಶಿ ಮತ್ತು ಆಡಳಿತ ಮಂಡಳಿ ಸದಸ್ಯರು ಕೋರಿದ್ದಾರೆ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಇದೊಂದು ವಿಶೇಷ ಸುದ್ದಿ. ಮುಳಿಯಾ ಜುವೆಲ್ಸ್ ನ ವಜ್ರಾಭರಣ ಖರೀದಿಸಿದ ಲಕ್ಕಿ ಕೂಪನ್ ನಲ್ಲಿ ಅದೃಷ್ಟಶಾಲಿಯಾಗಿ ಶ್ರೀಮತಿ ಮಾಚೇಟಿರಾ ಸುಜ್ಯೋತಿ ಕುಶಾಲಪರವರು ಸೆಲೇರಿಯೋ ಕಾರ್ ಗೆದ್ದು ವಿಜೇತರಾಗಿದ್ದಾರೆ. ವಜ್ರಾಭರಣಗಳಿಗಾಗಿಯೇ 5,000, 10,000, 20,000 ಮಾಸಿಕ ಕಂತುಗಳ ಹೊಸ ಯೋಜನೆಯನ್ನು ತರುವ ಉದ್ದೇಶವಿದ್ದು, ಆಸಕ್ತರು 9743760916 ಗೆ ಸಂಪರ್ಕಿಸಿ ನೋಂದಾಯಿಸಬೇಕಾಗಿ ಮುಳಿಯಾ ಮ್ಯಾನೇಜಿಂಗ್ ಡೈರೆಕ್ಟರ್ ಕೇಶವ ಪ್ರಸಾದ್ ಮುಳಿಯಾ ಅವರು ಕರೆ ನೀಡಿದ್ದಾರೆ. ಅನ್ವೇಷಿಸಿ ಅತ್ಯದ್ಭುತ ಪವರ್ ಹಾಗೂ ಫ್ಯೂಚರಿಸ್ಟಿಕ್ ಡಿಸೈನ್, ಎಕ್ಸ್ಪೀರಿಯನ್ಸ್ ಮಾಡಿ ಸಾಟಿ ಇಲ್ಲದ ಸುರಕ್ಷತೆ, ಎಲ್ಲವೂ ಇದೊಂದರಲ್ಲೇ. ದಿ ವೇಟ್ ಇಸ್ ಓವರ್. ಪ್ರಸ್ತುತವಿದೆ ಸೆಗ್ಮೆಂಟ್ ನಲ್ಲಿ ಅತ್ಯಂತ ಸೇಫೆಸ್ಟ್ ಕಾರ್, ಹೊಚ್ಚ ಹೊಸ ಶ್ಕೋಡಾ ಕೈಲಾಗ್ ಇದೇ ಜನವರಿ 27 ಟೆಸ್ಟ್ ಡ್ರೈವ್ ಗೆ ಲಭ್ಯ. ಬುಕಿಂಗ್ಸ್ ಮತ್ತು ಟೆಸ್ಟ್ ಡ್ರೈವ್ ಗಾಗಿ ಪಾಲೆ ಶ್ಕೋಡಾ ಕುವೈಪು ನಗರಿಗೆ ಭೇಟಿ ಕೊಡಿ. TNC ಅಪ್ಲೈ. ಶ್ಕೋಡಾ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ನಾಲಡಿ ಗ್ರಾಮ, ಕುಂಡುಮಲೆ ಒಕ್ಕಡ, ಮಲೆ ತಮ್ಮಚ್ಚ ಪಿಂಜ ಪಾಯತ್ ಚೌಂಡಿ ದೇವಕ ಕೊಡ್ಪ ಕಾರ್ಯ ಇದೇ 14 ಪಿಂಜ ಪದ್ನಂಜಾಂಗ ಬುಳ್ಯಾಚೆ ಪಿಂಜ ಚಿನಿಯಾಚೆ ನಡ್ಪ ಭಕ್ತಾದಿಯಲ್ಲ ಬಂತು ದೇವಡ ನಮ್ಮೆಲ್ಲ ಕೂಡಿಯಾಡೋಣ ಕುಂಡುಮಲೆ ಒಕ್ಕ ಪಿಂಜ ಆಡಳಿತ ಮಂಡಳಿ ಕಾರ್ಯ ಕಟ್ಟಣಿತು. ವಾಷಿಂಗ್ ಮಿಷಿನ್ ತರ್ಲಿಕ್ಕೆ ಹೋಗಿ, ಎಲ್ಇಡಿ ಟಿವಿ, ರೆಫ್ರಿಜರೇಟರ್ ಎಲ್ಲ ತಂದಿದ್ದೀರಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಭಾರಿ ಡಿಸ್ಕೌಂಟ್ ರೇಟ್ ನಲ್ಲಿ ಮಾರಾಟ ಮಾಡ್ತಾ ಇದಾರೆ. 0% ಇಂಟ್ರೆಸ್ಟ್ ನಲ್ಲಿ ಲೋನ್, ಅಲ್ಲದೆ ಅಪ್ ಟು 40% ಕ್ಯಾಶ್ ಬ್ಯಾಕ್ ಕೂಡ ಇದೆ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಲಿಯೋರಾ. ಕಣ್ಮನ ಸೆಳೆಯುವ ಫ್ಯಾನ್ಸಿ, ಮನಸೂರೆಗೊಳ್ಳುವ ಆರ್ಟಿಫಿಷಿಯಲ್ ಗೋಲ್ಡ್ ಆರ್ನಮೆಂಟ್ಸ್, ಕಾಸ್ಮೆಟಿಕ್ಸ್, ಗಿಫ್ಟ್ಸ್, ಕಿಡ್ಸ್ ಆಕ್ಸೆಸರೀಸ್, ಕ್ರಾಕರೀಸ್ ನ ಇಂಪೋರ್ಟೆಡ್ ಐಟಮ್ಸ್ ನಿಮಗೆ ಲಭ್ಯ. ಭೇಟಿ ಕೊಡಿ ಲಿಯೋರಾ, ನಿಯಾ ಗಲ್ಫ್ ಬಜಾರ್, APJ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟ್. ಹುದ್ದೂರು ಗ್ರಾಮದ ರಕ್ಷಕ, ಐತಿಹಾಸಿಕ ಹಿನ್ನೆಲೆ ಉಳ್ಳ ಶ್ರೀ ಶಾಸ್ತಾ ಈಶ್ವರ ದೇವರ 4ನೇ ವಾರ್ಷಿಕೋತ್ಸವ ಇದೇ ತಿಂಗಳ 17 ಸೋಮವಾರ ನಡೆಯಲಿದ್ದು, ಅಂದು ಬೆಳಿಗ್ಗೆ 10 ಪ್ರತಿಷ್ಠಾ ವಿಶೇಷ ಅಲಂಕಾರ ಪೂಜೆ, ಮಂಗಳಾರತಿ, ಬಳಿಕ ಅನ್ನಸಂತರ್ಪಣೆ, ಸಂಜೆ 4 ದೇವರ ಝಳಕ, 6:30 ದೇವರ ವಿವಿಧ ನೃತ್ಯ, ತಡಂಬು ಆಟ, ಅನ್ನಸಂತರ್ಪಣೆ, ನಂತರ ರಾತ್ರಿ ಶ್ರೀ ವಿಷ್ಣುಮೂರ್ತಿ ದೇವರ ತೋತ ಹಾಗೂ ಮೇಲೇರಿಗೆ ಅಗ್ನಿಸ್ಪರ್ಶ, 18 ಮಂಗಳವಾರ ಬೆಳಿಗ್ಗೆ 8:30 ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ನಡೆಯಲಿದೆ. ಭಗವದ್ಭಕ್ತರೆಲ್ಲ ಪಾಲ್ಗೊಂಡು ದೇವರ ತೀರ್ಥ ಪ್ರಸಾದ ಸ್ವೀಕರಿಸುವಂತೆ ಶಾಸ್ತಾ ಈಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಕೂಡಂಡ ರಾಜೇಂದ್ರ ಅಯ್ಯಮ್ಮ ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಬಾಳುಗೋಡೂರ ಫೆಡರೇಷನ್ ಆಫ್ ಕೊಡೋ ಸಮಾಜ್ ಹತ್ರ ಪುದಿಯ ಕಳಿಪರಂಬುರ ಅಭಿವೃದ್ಧಿಗೆ ಶಾಸಕ ಅಜಿಕುಟಿರ AS ಪೊನ್ನಣ್ಣ ಇವು ಇಂದು ಗುದ್ದಲಿ ಪೂಜೆ ಮಾಡಿದ್ದು ಕಾದ್ಬಾರಕ್ಕೆ ಮುಟ್ಟಿಟ್ಟದ್ದು. ಅಲ್ಲತ ಮಿನ್ಯತ್ರ ದಿನದ ಸಮಾಜ್ ಹತ್ರ ಯುವ ಜನಾಂಗ ಈ ಪರಂಬುರ ಸದುಪಯೋಗ ಮಾಡಿಯೋಣ ಕೆಮಿತಕ್ಕೆ ಅಣ್ಣಚಿ. ಈ ಸಂದರ್ಭದ MLC ಸುಜಾ ಕುಶಾಲಪ್ಪ, ಫೆಡರೇಷನ್ ಆಫ್ ಕೊಡೋ ಸಮಾಜ್ ಹತ್ರ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಅಲ್ಲತೆ ಕೊಡೋ ಸಮಾಜ್ ಹತ್ರ ಅಧ್ಯಕ್ಷಂಗ ಅಲ್ಲತೆ ಕನಪಟ್ಟ ಬೆಂದುವ ಹಾಜರಿಂಜತ್. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಗ್ಯಾ ಕೊಡವ ಸಮಾಜ ಅಮ್ಮತ್ತಿ ಇಂಗಡ ಉತ್ತೋರ್ ಮೇಲೆ ಮಾರ್ಚ್ 29 ಪಿಂಗ್ಯಾ 30 ಚನಿಯಾಚೆ ನಾರಾಚೆ ಅಮ್ಮತ್ತಿ ಕೊಡವ ಸಮಾಜತ್ ಕೊಡವ ಬಲ್ಯ ನಮ್ಮ ಕಾರ್ಬಾರ.